ರಾಯಚೂರಿನ ಪಶು ವೈದ್ಯಾಧಿಕಾರಿಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅಂತಕ್ಕಂಥ ಒಂದು ಅಭಿಯಾನ, ಅಂದರೆ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಂತಕ್ಕಂಥದ್ದು ಅಭಿಯಾನ ದೇಶಾದ್ಯಂತ ನಡೀತಾ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ರೈತರಿಗೆ ತಿಳಿಸಿಕೊಡ್ತಕ್ಕಂಥ ಪ್ರಯತ್ನ ನಮ್ಮ ದೇಶದಲ್ಲಿ ವಿವಿಧ ಇಲಾಖೆಗಳು, ವಿವಿಧ ಮಾಧ್ಯಮಗಳು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ರೈತ ಬಾಂಧವರಿಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂದರೆ ಏನು, ಈ ಒಂದು ಯೋಜನೆ ಯಾವಾಗಿಂದ ಪ್ರಾರಂಭವಾಯಿತು, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಏನೆಲ್ಲ ಸಹಾಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ತಾಲೂಕಿನ ಪಶುವೈದ್ಯ ಸೇವಾ ಇಲಾಖೆಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಲಂಕೇಶ್ ಪಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ, ನಮಸ್ಕಾರ ಡಾಕ್ಟರ್ ಲಂಕೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ನಮ್ಮ ಭಾರತ ಸರ್ಕಾರದ ಯೋಜನೆ, ಇದು ಯಾವಾಗ ಪ್ರಾರಂಭ ಆಯಿತು ನಮ್ಮ ದೇಶದಲ್ಲಿ? ಇದು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಸರ್, 2021-22 ಸಾಲಿನಿಂದ ಸ್ಟಾರ್ಟ್ ಆಯಿತು ಸರ್. ಇದು ಸ್ಟಾರ್ಟ್ ಆಗಿ 2025-26 ಸಾಲವರೆಗೂ ಕಂಟಿನ್ಯೂ ಇರ್ತದೆ ಸರ್. ಇದು 25-26 ಇರುತ್ತೆ ಸರ್. ಏನು ಉದ್ದೇಶಗಳು, ಇದು ಯೋಜನೆಯನ್ನು ಯಾಕೆ ಪ್ರಾರಂಭ ಮಾಡಿದರು? ಇದು ಮೇನ್ ಉದ್ದೇಶ ಸರ್, ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಸರ್, ರೈತರದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಸರ್. ಅದಾದಮೇಲೆ ಹಾಲು, ಮೊಟ್ಟೆ ಮತ್ತು ಉಣ್ಣೆ ಉತ್ಪಾದನೆ, ಉಣ್ಣೆ ಉತ್ಪಾದನೆ ಜಾಸ್ತಿ ಮಾಡುವಂಥದ್ದು ಸರ್. ಅದು ಮತ್ತೆ ಎರಡನೇದು ಬಂದ್ಬಿಟ್ಟು ಕೌಶಲ್ಯ ಅಭಿವೃದ್ಧಿ ಸರ್, ಸ್ಕಿಲ್ ಡೆವಲಪ್ಮೆಂಟ್ ಏನಂತೀವಲ್ಲ ಸರ್, ಅದರದ್ದು ತರಬೇತಿ ಕೊಟ್ಟು ರೈತರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಸರ್ ಸ್ಕೀಮ್. ಉದ್ಯೋಗ ಸೃಷ್ಟಿ ಮಾಡೋದು ಮತ್ತು ಪೋಷಕಾಂಶಯುಕ್ತ ಆಹಾರಗಳು ನಮ್ಮ ಜನರಿಗೆ ದೊರೆಯುವಂತಾಗಬೇಕು ಮತ್ತು ಉದ್ಯೋಗ ಸಿಗಬೇಕು ಅಂತಕ್ಕಂಥ, ಮತ್ತು ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು. ಹೌದು ಸರ್. ಅದ್ರ ಇದ್ರ ಜೊತೆ ಇನ್ನೊಂದು ಸರ್, ಮೇವು ಅಭಿವೃದ್ಧಿ ಮಾಡುವಂಥದ್ದು ಸರ್. ಇದನ್ನು ಮೇವು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೇವಿನ ಕೊರತೆ ಆಗ್ತದೆ ಸರ್. ಹಂಗಾಗಿ ಮೇವಿನ ಅಭಿವೃದ್ಧಿ ಮಾಡುವಂಥದ್ದು ಇದರಲ್ಲಿ ಒಂದು ಅದೊಂದು ಇದಿದೆ ಸರ್, ಉದ್ದೇಶ ಇದೆ ಸರ್ ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಅದೇ ಇದರಲ್ಲಿ ಸರ್. ಈಗ ಮುಖ್ಯವಾಗಿ ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಪಾಲ್ಗೊಳ್ಳಬಹುದು, ಇದರಲ್ಲಿ ಅವಕಾಶಗಳಿದ್ದಾವೆ, ಯಾರ್ಯಾರು ಯೋಜನೆ ಲಾಭವನ್ನು ಪಡೀಲಿಕ್ಕೆ ಯಾರ್ಯಾರು ಇದರಲ್ಲಿ ಭಾಗವಹಿಸಬಹುದು ಈ ಯೋಜನೆಯಲ್ಲಿ ಸರ್? ಏನು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ಸರ್ ನಾವು ಪರ್ಟಿಕ್ಯುಲರ್ ಆಗಿ ಇಂಥವರೇ ಭಾಗವಹಿಸಬೇಕಂತ ಏನಿಲ್ಲ ಸರ್. ಆ ಥರ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಸರ್. ಯಾವುದೇ ಇಂಡಿವಿಜುವಲ್ ವ್ಯಕ್ತಿಗಳನ್ನು ಅಪ್ಲೈ ಮಾಡ್ಬೋದು ಸರ್, ರೈತ ಉತ್ಪಾದನಾ ಸಂಘಗಳು ಮಾಡ್ಬೋದು ಸರ್, ಸ್ವಸಹಾಯ ಗುಂಪುಗಳು ಮಾಡ್ಬೋದು ಸರ್, ಅಥವಾ ಕೆಲವೊಂದು ಎನ್ ಜಿ ಒ ಕಂಪ್ನಿಗಳು ಸೆಕ್ಷನ್ 8 ಅಡಿಯಲ್ಲಿ ಯಾವ್ಯಾವ ರಿಜಿಸ್ಟ್ರೇಷನ್ ಆಗಿದಾವಲ್ಲ ಸರ್, ಅಂಥವನು ಇದರಲ್ಲಿ ಅರ್ಜಿ ಸಲ್ಲಿಸಬಹುದು ಸರ್. ಅರ್ಜಿ ಸಲ್ಲಿಸಬಹುದು ಸರ್. ಏನೇನು ಇದರಲ್ಲಿ ಕಾರ್ಯಕ್ರಮಗಳ ತಗೊಳ್ಳಿಕ್ಕೆ ಅವಕಾಶಗಳಿದಾವೆ, ಏನೇನು ಈ ಒಂದು ಯೋಜನೆ ಅಡಿ ಏನೆಲ್ಲ ಕಾರ್ಯಕ್ರಮಗಳನ್ನು ಅಥವಾ ಏನೆಲ್ಲ ಒಂದು ರೈತರು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೋಬಹುದು? ಹ್ಞೂ ಸರ್, ಇದರಲ್ಲಿ ಮೊದಲನೇದಾಗಿ ಸರ್ ರೈತರು ಕೋಳಿ ಘಟಕ ಸ್ಥಾಪನೆ ಮಾಡ್ಕೋಬಹುದು ಸರ್. ಕೋಳಿ ಘಟಕ ಸರ್, ಅದರಲ್ಲಿ ಮಿನಿಮಮ್ 1,000 ಕೋಳಿ ಮರಿಗಳಿರ್ಬೇಕು ಸರ್. ಮುಖ್ಯವಾಗಿ ಕಡಿಮೆ ಅಂದರೆ 1,000 ಇರ್ಬೇಕು ಸರ್. 1,000 ಅದರಲ್ಲಿ ಸರ್ ಎರಡು ಥರ ಇದೆ ಸರ್. ಒಂದು ತಾಯಿ ಕೋಳಿಗಳು ಏನಂತೀವಿ ಸರ್ ನಾವು, ಮರಿಗಳ ಉತ್ಪಾದನೆ ಮಾಡೋಕೆ ಮೊಟ್ಟೆ ಆಗಿಬಿಡ್ತಾವಲ್ಲ ಸರ್, ಅಂಥ ಘಟಕ ಸ್ಥಾಪನೆ ಮಾಡ್ಬೋದು ಸರ್. ಅದೊಂದಿದೆ ಸರ್. ಇನ್ನೊಂದು ಹ್ಯಾಚರಿ ಯೂನಿಟ್ ಸರ್, ಮರಿಗಳ ಉತ್ಪಾದನೆ ಮಾಡುವಂಥ ಘಟಕನ ಸ್ಥಾಪನೆ ಮಾಡ್ಕೋಬಹುದು ಸರ್. ಮರಿಗಳನ್ನು ಮಾಡಿ ಮಾರಾಟ ಮಾಡೋದು ಸರ್. ಇನ್ನೊಂದು ಮೂರನೇದು ಬಂದ್ಬಿಟ್ಟು ಸರ್, ಮರಿಗಳ ಉತ್ಪಾದನೆ ಮಾಡಿ ಸರ್ ಅವನು 4 ವಾರಗಳಿಗೆ ಸಾಕಣೆ ಮಾಡಿ ಆಮೇಲೆ ಮಾರಾಟ ಮಾಡುವಂಥದ್ದು ಸರ್. ಮಾಂಸಕ್ಕಾಗಿ ಸರ್. ಮಾಂಸಕ್ಕಾಗಿ ಅಥವಾ ಇದೆ ಸರ್ ತಾಯಿ ಮರಿಗಳನ್ನು ಸಾಕಾಣಿಕೆ ಕೊಡುವಂಥದ್ದು ಸರ್. ಅಂದ್ರೆ ಇಲ್ಲಿ ಕೋಳಿ ಸಾಕಾಣಿಕೆಗೆ ಏನೇನು ಒಂದು ಸೌಲಭ್ಯಗಳು ಸಿಗ್ತವೆ ಈ ಯೋಜನೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡುವವರಿಗೆ? ಕೋಳಿ ಸಾಕಾಣಿಕೆ ಸರ್, ಇದು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಲ್ಲಿ ಏನಿದೆ ಸರ್, ಅಪ್ ಟು 50% ಸಬ್ಸಿಡಿ ಇದೆ ಸರ್. ಅಪ್ ಟು 50% ಅಂದ್ರೆ 25 ಲಕ್ಷ ವರೆಗೂ ಸಬ್ಸಿಡಿ ಕೊಡ್ತಾರೆ ಸರ್. ಅಂದ್ರೆ ಮುಖ್ಯವಾಗಿ ಜಾಸ್ತಿ ಅಂದ್ರೆ 25 ಲಕ್ಷ ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಅಂದ್ರೆ 25 ಲಕ್ಷ ಸರ್. ಅದರಲ್ಲಿ ಹೆಂಗಿದೆ ಸರ್, ಇದು ಬ್ಯಾಕ್ ಎಂಡ್ ಸಬ್ಸಿಡಿ ಇದೆ ಸರ್. ಇದು ಅಂದ್ರೆ ಸ್ಟಾರ್ಟಿಂಗ್ ನಾವು ಇವಾಗ ಮಾಡ್ತೀವಿ ಅಂದ್ರೆ ಎಲ್ಲ ಸಬ್ಸಿಡಿ ಮುಂಚೆನೆ ಕೊಡಲ್ಲ ಸರ್. ನಾವು ಫಾರ್ಮ್ ಹಾಕಿ 1 ವರ್ಷ ಆದ್ಮೇಲೆ ಸಬ್ಸಿಡಿ ಎಲ್ಲ 50% ಕೊಡ್ತಾರೆ ಸರ್. ಮತ್ತೆ ಅದು ಸಕ್ಸಸ್ ಆಗಿ 3 ವರ್ಷ ಆಗುತ್ತಲ್ಲ ಸರ್, 3 ವರ್ಷ ಆದ್ಮೇಲೆ ಮತ್ತೆ ಉಳಿದ 50% ಇದು ಕೊಡ್ತಾರೆ ಸರ್. ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಮಿನಿಮಮ್ 1,000 ಅಂತ ಹೇಳಿದ್ರು, 1,000 ಮ್ಯಾಕ್ಸಿಮಮ್ ಎಲ್ಲಿ ತನಕ ಕೋಳಿ ಸಾಕಾಣಿಕೆ ಮಾಡುವ ಸಂಖ್ಯೆಗಳು ಆತರ ಏನು ಇದು ಇರಲಿಲ್ಲ ಸರ್. ಮಿನಿಮಮ್ ಅಂತ 1,000 ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರ್ಬೇಕಂತ ಹೇಳಿದ್ರಲ್ಲ, ಕಡಿಮೆ ಅಂದ್ರು ಮತ್ತು ಜಾಸ್ತಿ ಅಂದ್ರು ಪ್ರಾಜೆಕ್ಟ್ ಕಾಸ್ಟ್ ಇಪ್ಪತ್ತೈದು ಲಕ್ಷ 50 ಲಕ್ಷ ಹೇಗೆ 50 ಲಕ್ಷ ವರೆಗೂ ಮಾಡಬಹುದು ಸರ್. 50 ಲಕ್ಷ ವರೆಗೆ ಒಂದು ಪ್ರಾಜೆಕ್ಟ್ ಅನ್ನು ತಯಾರು ಮಾಡ್ಕೊಂಡ್ಬಿಟ್ಟು ಆ ಒಂದು ಇದರಲ್ಲಿ ಕೋಳಿ ಘಟಕವನ್ನ ಸಾಕಾಣಿಕೆ ಘಟಕವನ್ನ ಪ್ರಾರಂಭ ಮಾಡಬಹುದು ಸರ್. ಮಾಂಸಕ್ಕಾಗಿ ಮಾಡಬಹುದು, ಹ್ಯಾಚರಿಯನ್ನು ಮಾಡ್ಕೋಬಹುದು, ಆಮೇಲೆ ಮೊಟ್ಟೆ ಕೋಳಿಗಳಿಗಾಗಿ ಮಾಡ್ಕೋಬಹುದು ಸರ್. ಏನಂದ್ರೆ ಇದು ಸರ್ ಗ್ರಾಮೀಣ ಮಟ್ಟದಲ್ಲೇ ಮಾಡ್ಬೇಕು ಸರ್, ಇದು ಈ ಕಮರ್ಷಿಯಲ್ ಅಂತದಕ್ಕೆ ಎನ್ಕರೇಜ್ ಮಾಡಲ್ಲ ಸರ್ ಈ ಸ್ಕೀಮ್ ನಲ್ಲಿ. ಅಂದ್ರೆ ಅನ್ಎಂಪ್ಲಾಯ್ಡ್ ಯುತ್ತುಗಳು, ಯುವಕರು ಹಳ್ಳಿ ಮಟ್ಟದಲ್ಲಿ ಅವರಿಗೆ ಅವಕಾಶ, ಅವ್ರಿಗೆ ಅವಕಾಶ ಇದೆ ಸರ್. ಅಂದ್ರೆ ಹೇಗೆ ಇದು ಹಣಕಾಸಿನ ನೆರವು ಹೇಗೆ ಸಿಗತ್ತೆ? ಈಗ ಫಾರ್ ಎಕ್ಸಾಂಪಲ್ 50 ಲಕ್ಷ ಒಬ್ಬ ಯುವಕ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಆತು ಪ್ರೊಜೆಕ್ಟ್ ಬೇಸ್ಡ್ ಆನ್ ಬ್ಯಾಂಕ್ ಅಂದ್ರೆ ಸಾಲ ಮಾಡ್ಬೇಕಂತಾರೆ ಹೇಗೆ? ಹೌದು ಸರ್, ಬ್ಯಾಂಕಿನ ಫಸ್ಟ್ ಏನಿರುತ್ತೆ ಸರ್, ಇದರಲ್ಲಿ ನಮ್ದು ರಾಷ್ಟ್ರೀಯ ಜಾನುವಾರು ಮಿಷನ್ ಒಂದು ವೆಬ್ಸೈಟ್ ಇದೆ ಸರ್, www.nlm.udyamimitra.in ಸರ್. ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗ್ತದೆ ಸರ್. ಆನ್ಲೈನ್ ಅಲ್ಲಿ ಕೊಡ್ಬೇಕು ಸರ್. ಆನ್ಲೈನ್ ಅಲ್ಲಿ ಅರ್ಜಿ, ಆನ್ಲೈನ್ ಅಲ್ಲಿ ಅಂದ್ರೆ ಏನೇನ್ ಡಾಕ್ಯುಮೆಂಟ್ ಗಳು ಬೇಕಾಗ್ತವೆ ಇವ್ರಿಗೆ? ಕೋಳಿ ಸಾಕಾಣಿಕೆ ಮಾಡೋರಿಗೆ ಏನಾದ್ರೂ ಡಾಕ್ಯುಮೆಂಟ್ ಗಳು ಬೇಕಾಗ್ತವೆ? ಡಾಕ್ಯುಮೆಂಟ್ ಎಲ್ಲ ಬೇಕಾಗ್ತದೆ ಸರ್. ನಾವು ಫಸ್ಟ್ ಗೆ ಅದರಲ್ಲಿ ಡೀಟೇಲ್ ಇದೆ ಸರ್, ಆನ್ಲೈನ್ ಲಾಗಿನ್ ಇನ್ಫಾರ್ಮೇಶನ್ ಇದೆ, ಲಾಗಿನ್ ಆದ್ಮೇಲೆ ಸಿಗುತ್ತೆ ಸರ್. ಸಿಗುತ್ತೆ. ಅದ್ರಲ್ಲಿ ಮೇನ್ ಅಂದ್ರೆ ಅವ್ರಿಗೆ ಲ್ಯಾಂಡ್ ಇರ್ಬೇಕು ಸರ್, ನೀರಿಂದು ಫೆಸಿಲಿಟಿ ಇರ್ಬೇಕು ಸರ್, ಮತ್ತೆ ಊರಿಂದ ಏನು ಮಾಡ್ತಾರಲ್ಲ ಸರ್, ಅವ್ರು ಎಲ್ಲಿ ಶೆಡ್ ಮಾಡ್ಬೇಕಂತಾರ, ಮಿನಿಮಮ್ 1 ಕಿಲೋಮೀಟರ್ ದೂರ ಇರ್ಬೇಕು ಸರ್. ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರ್ಬೇಕು ಸರ್. ಈ ತರ ಮತ್ತೆ ಅವ್ರಿಗೆ ಬ್ಯಾಂಕ್ ಕಡೆಯಿಂದ ಸಾಲ ಕೊಡ್ತೀವಿ ಅನ್ನಂಗೆ ಅವ್ರ ಕಡೆಯಿಂದ ಲೆಟರ್ ಬೇಕಾಗ್ತದೆ ಸರ್. ಇಷ್ಟಿದ್ದು ಅಪ್ಲಿಕೇಶನ್ ಹಾಕಿದಾರೆ ಸರ್. ಅದು ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗ್ತದೆ ಸರ್. ಅದು ಅಲ್ಲಿಂದ ಅವರು ಒಂದು ಆಯ್ಕೆ ಆದ್ಮೇಲೆ ಮತ್ತೆ ಯಾವ ಕನ್ಸರ್ನ್ಡ್ ಬ್ಯಾಂಕ್ ಇರುತ್ತಲ್ಲ ಸರ್, ಅಲ್ಲಿಗೆ ಅವ್ರು ಲೆಟರ್ ಕಳಿಸ್ತಾರೆ ಸರ್. ಹಿಂಗೆ ನಾವು ಇಂಥವ್ರಿಗೆ ಈ ಸ್ಕೀಮ್ನಲ್ಲಿ ನಾವು ಆಯ್ಕೆ ಮಾಡಿದೀವಿ ಅಂತ. ಅವಾಗ ಅವ್ರ ಬ್ಯಾಂಕ್ ಫಸ್ಟ್ ಏನಿರುತ್ತೆ ಸರ್, ಬ್ಯಾಂಕ್ ಲೋನ್ ಕಡೆಯಿಂದನೇ ಅಥವಾ ಅವ್ರ ಇಂಡಿವಿಜುವಲ್ ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸರ್. ಯಾಕಂದ್ರೆ ಇದಕ್ಕೆ ಈ ಸ್ಕೀಮ್ನಲ್ಲಿ ಮೊದಲೇ ಸಬ್ಸಿಡಿ ಕೊಡಲ್ಲ ಸರ್. ಕೊಡೋದಲ್ಲ, ಮೊದಲೇ ದುಡ್ಡು ಹಾಕ್ಬೇಕು ಇವರು. ದುಡ್ಡು ಹಾಕ್ಬೇಕು ಸರ್, ಇನ್ವೆಸ್ಟ್ ಮಾಡ್ಬೇಕು ಸರ್. ಬ್ಯಾಂಕ್ನವರು ಅದಕ್ಕೆ ಅಡ್ವಾನ್ಸ್ ಕೊಟ್ಬಿಡ್ತಾರ ಸಾಲ ಏನಾದ್ರೂ ಆ ಥರ? ಅವ್ರು ನೋಡ್ತಾರೆ ಸರ್, ನೋಡ್ತಾರೆ ಎಲ್ಲ ಬಂದು ಕೆಪಾಸಿಟಿ, ಸೈಟ್ ವೆರಿಫಿಕೇಶನ್ ಮಾಡ್ತಾರೆ ಸರ್, ಅವ್ರ ಕೆಪಾಸಿಟಿ ರೈತರದ್ದು ಏನಿದೆ ಮಾಡುವಂತ ಅವ್ರಿಗೆ ಇದು ಇದೇನಾ ಅಂತ ನೋಡಿ ಆಮೇಲೆ ಇದು ಮಾಡ್ತಾರೆ ಸರ್. ಅಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ ಇದಕ್ಕೆ ಏನಾದ್ರು? ಹೌದು ಸರ್, ರಾಜ್ಯ ಮಟ್ಟದಲ್ಲಿ ಕಮಿಟಿ ಇರುತ್ತೆ ಸರ್. ಇದು ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಅವ್ರ ಕೆಳಗಡೆ ಇರುವಂತವ್ರೆಲ್ಲ ಸೇರಿ ಒಂದು ಕಮಿಟಿ ಇರುತ್ತೆ ಸರ್. ಇದು ಮುಂದೆ ರೆಕಮೆಂಡ್ ಮಾಡ್ತಾರೆ ಕೇಂದ್ರ ಮಟ್ಟಕ್ಕೆ? ಹೌದು ಸರ್, ಕೇಂದ್ರ ಮಟ್ಟಕ್ಕೆ ಅರ್ಜಿ ರೆಕಮೆಂಡ್ ಮಾಡ್ತಾರೆ ಸರ್. ಇದು ಅವ್ರು ಆಯ್ಕೆ ಮಾಡಿ ಸರ್ ಇಲ್ಲಿ ಬ್ಯಾಂಕಿಗೆ ಕಳಿಸ್ತಾರೆ ಸರ್. ಒಂದ್ವೇಳೆ ಬ್ಯಾಂಕ್ ಅವರು ವೆರಿಫಿಕೇಶನ್ ಮಾಡಿ ನಾವು ಕೊಡ್ತೀವಿ ಅಂತ ಒಪ್ಪಿದ ಮೇಲೆ ಕೇಂದ್ರ ಮಟ್ಟಕ್ಕೆ ಕೇಂದ್ರದವ್ರದಕ್ಕೆ ಅಪ್ರೂವ್ ಕೊಡ್ತಾರೆ ಮುಂದೆ? ಹೌದು ಸರ್, ಮುಂದೆ ಅಪ್ರೂವ್ ಕೊಡ್ತಾರೆ ಸರ್. ಇದನ್ನ ಹಂತ ಹಂತವಾಗಿ ಈಗ ನಿಮ್ಮ ಇಲಾಖೆಗೆ ಏನಾದರೂ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಗಳಿಗೆ ಏನಾದರೂ ಜವಾಬ್ದಾರಿ ಇದೆಯಾ ಈ ಯೋಜನೆ ಸಂಬಂಧಪಟ್ಟಂಗೆ? ಜವಾಬ್ದಾರಿ ಅಂದ್ರೆ ಮಾಹಿತಿ ಕೊಡುವಂತ ಒಂದು ಮಾಹಿತಿ ಕೊಡ್ತಕ್ಕಂತ ಇದೆ ಸರ್. ಆಯ್ಕೆ ಒಳಗ ಅಥವಾ ರೆಕಮೆಂಡ್ ಮಾಡೋದು ಜಿಲ್ಲಾ ಮಟ್ಟಕ್ಕೆ ಏನು ಸಂಬಂಧ ಬರೋದಿಲ್ಲ? ಇಲ್ಲ ಇಲ್ಲ ಸರ್, ಏನು ಸಂಬಂಧ ಇಲ್ಲ ಸರ್. ಈಗ ಕೋಳಿ ಸಾಕಾಣಿಕೆ ಆಯ್ತು, ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಅವರಿಗೆ ತಾವು ಹೇಳಿದ ಹಾಗೆ 50 ಲಕ್ಷ ಅವರಿಗೆ ಪ್ರಾಜೆಕ್ಟ್ ಕಾಸ್ಟ್ ಇರಬೇಕು, 25 ಲಕ್ಷ ಸಬ್ಸಿಡಿ ಸಿಗ್ತದೆ ಇದರಲ್ಲಿ, ಯುವಕರು ಮಾಡಬಹುದು, ಅವರಿಗೆ ಹೊಲ ಇರಬೇಕು, ನೀರಾವರಿ ಅನುಕೂಲತೆಗಳಿರಬೇಕು, ಏನು ಮಿನಿಮಮ್ 1,000 to 50,000 ಅಂತಂದ್ರೆ ಸುಮಾರು 20,000 ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು ಅವರು. ಮಾಡಬಹುದು ಸರ್, 10,000 to 20,000 ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು. ಅದಕ್ಕೆಲ್ಲ ಪ್ರಾಜೆಕ್ಟ್ ಅನ್ನು ತಯಾರು ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು ಆನ್ಲೈನ್ ಅರ್ಜಿಯನ್ನು. ಆನ್ಲೈನ್ ಅರ್ಜಿ ಅಪ್ರೂವ್ ಆಗಿ ಬ್ಯಾಂಕಿಗೆ ಬಂದಮೇಲೆ ಬ್ಯಾಂಕಿಂದ ಅಪ್ರೂವಲ್ ಆದಮೇಲೆ ಮುಂದೆ ಅದು ಕೇಂದ್ರಕ್ಕೆ ಹೋಗುತ್ತೆ, ಕೇಂದ್ರದಿಂದ ಅಪ್ರೂವಲ್ ಬಂದಮೇಲೆ ಪ್ರಾರಂಭ ಮಾಡಬಹುದು. ಹೌದು ಸರ್. ಹೇಗೆ ಇಲ್ಲಿ ಹಣಕಾಸಿನ ನೆರವು ಒಬ್ಬ ರೈತ ಬ್ಯಾಂಕಿಂದ ಸಾಲ ತಗೋತಾನೆ? ಹೌದು ಸರ್. ಯಾವ ರೀತಿ ಸಬ್ಸಿಡಿ ಹಣ ಇಲ್ಲಿ ಎಷ್ಟು ಕಂತುಗಳಲ್ಲಿ ಕೊಡ್ತಾರೆ? ಕಂತುಗಳಲ್ಲಿ ಸರ್ ಸಬ್ಸಿಡಿ ಹಣ 2 ಕಂತುಗಳಲ್ಲಿ ಕೊಡ್ತಾರೆ ಸರ್. ಮೊದಲನೇದಾಗಿ ಸ್ಟಾರ್ಟ್ ಆಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 1 ವರ್ಷ ಆದಮೇಲೆ 50% ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡ್ತಾರೆ ಸರ್. ಅದಾದ್ಮೇಲೆ 2ನೇ ಕಂತನ್ನ ಉಳಿದ 50% 3 ವರ್ಷ ಆದ್ಮೇಲೆ ಕೊಡ್ತಾರೆ ಸರ್. ಯಾವಾಗ ಪ್ರಾಜೆಕ್ಟ್ ಕಂಪ್ಲೀಷನ್ ಪೀರಿಯಡ್ ಅಲ್ಲಿ ಬಂದಿರ್ತಲ್ಲ ಸರ್, ಅವಾಗ ರಿಲೀಸ್ ಮಾಡ್ತಾರೆ ಸರ್ ಸೆಕೆಂಡ್ ಅಮೌಂಟ್. ಅಂದ್ರೆ ಬ್ಯಾಕ್ ಎಂಡ್ ಸಬ್ಸಿಡಿ ಸರ್ ಇದು. ಹೇಗೆ ತಾವು ಒಬ್ಬ ಪಶು ವೈದ್ಯಾಧಿಕಾರಿಗಳಾಗಿ ಹೇಗೆ ಅನಿಸ್ತದೆ ಯೋಜನೆ ಹೇಗೆ ನಮ್ಮ ರೈತರಿಗೆ ಕೋಳಿ ಸಾಕಾಣಿಕೆ ಮಾಡೋರಿಗೆ ಮುಂದೆ ಬಂದು ಮಾಡಿದ್ರೆ ಒಳ್ಳೆ ರೀತಿಯಿಂದ ಆದಾಯವನ್ನ ಮಾಡ್ಕೋಬಹುದು ಅಂತ ಅನ್ಸುತ್ತಾ? ಇದ್ರಲ್ಲಿ ಒಳ್ಳೆ ರೀತಿ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು ಸರ್. ಏನೇನು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಾಡ್ಬೇಕಾಗತ್ತೆ ಕೋಳಿ ಸಾಕಾಣಿಕೆ ಮಾಡುವವರು? ಏನೇನು ಮಾಡ್ಬೇಕಾಗತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್? ಅದೇ ಸರ್, ಮೇನ್ ಅಂದ್ರೆ ಶೆಡ್ ಬೇಕಾಗುತ್ತೆ ಸರ್. 24x7 ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕಾಗುತ್ತೆ ಸರ್. ವಾಟರ್ ಸಪ್ಲೈನು ಚೆನ್ನಾಗಿರ್ಬೇಕಾಗ್ತದೆ ಸರ್. ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಈಸಿ ಇರ್ಬೇಕು ಸರ್. ಆನ್ ದ ವೇ ರೋಡ್ ನಲ್ಲಿ ರೋಡ್ ಹತ್ರ ಇದ್ರೆ ಒಳ್ಳೇದು ಸರ್. ಇನ್ನ ಇದರಲ್ಲಿ ಮತ್ತೆ ಏನಾದರೂ ಹಂದಿ ಸಾಕಾಣಿಕೆಗೆ ಅನುಕೂಲತೆಗಳಿದಾವ ಯೋಜನೆಯಲ್ಲಿ? ಹೌದು ಸರ್, ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಅಲ್ಲಿ ಹಂದಿ ಸಾಕಾಣಿಕೆ ಈ ಯೋಜನೆ ಅಡಿಯಲ್ಲಿ ಸರ್ ಏನಿದೆ 100 ಹೆಣ್ಣು ಹಂದಿಗಳು ಮತ್ತು 10 ಗಂಡು ಹಂದಿಗಳು ಒಂದು ಯುನಿಟ್ ಕಾಸ್ಟ್ ಇದೆ ಸರ್. ಇದೆ ಒಂದು ಘಟಕ ಸರ್, ಇದು 100 ಹೆಣ್ಣು ಹಂದಿ ಮತ್ತು 10 ಗಂಡು ಹಂದಿದು ಒಂದು ಘಟಕ ಸರ್. ಈ ಘಟಕಕ್ಕೆ ಸರ್ ಏನಿದೆ up to 30 lakhs ವರೆಗೂ ಸಬ್ಸಿಡಿ ಇದೆ ಸರ್. 30 lakh ವರೆಗೂ ಸಬ್ಸಿಡಿ ಕೊಡ್ತಾರೆ ಸರ್. ಈ ಯೋಜನೆ ಅಡಿಯಲ್ಲಿ ಸರ್ ಒಳ್ಳೆಯ ತಳಿಯ ಜೆನೆಟಿಕ್ ಯಾವುದು ಮಾಂಸ ಉತ್ಪಾದನೆ ಜಾಸ್ತಿ ಮಾಡುವಂಥ ತಳಿಗಳನ್ನ ಸಾಕಾಣಿಕೆ ಮಾಡೋಕೆ ಅವಕಾಶ ಇದೆ ಸರ್. ಅಂದರೆ ಮಾಂಸಕ್ಕಾಗಿ ಹಂದಿ ಸಾಕಾಣಿಕೆ, ಹಂದಿಕೆ ಸಾಕಾಣಿಕೆ ಸರ್. ಇಲ್ಲಿ ಯೂನಿಟ್ ಕಾಸ್ಟ್ ಎಷ್ಟಿರುತ್ತೆ ಒಂದು ಪ್ರಾಜೆಕ್ಟ್ ಕಾಸ್ಟ್ ಅಥವಾ ಮ್ಯಾಕ್ಸಿಮಮ್ ಅಂದರೆ ಎಲ್ಲಿ ತನಕ ಅವಕಾಶ ಇದೆ ಮಾಡಲಿಕ್ಕೆ? 30 ಲಕ್ಷದವರೆಗೆ ಸಬ್ಸಿಡಿ ಇದೆ. ಸಬ್ಸಿಡಿ ಸರ್, ಅಂದರೆ 50% 30 ಲಕ್ಷ? 50% ಸರ್. ಅಂದರೆ 60 ಲಕ್ಷನ ಅವರು ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ಕೋಬಹುದು ಪ್ರಾಜೆಕ್ಟ್ ಕಾಸ್ಟ್ 60 ಲಕ್ಷ. 60 ಲಕ್ಷ ಸರ್ ಪ್ರಾಜೆಕ್ಟ್ ಕಾಸ್ಟ್ ಸರ್. ಏನೇನು ಇಲ್ಲಿ ಇಲ್ಲಿ ಏನೇನು ಅರ್ಹತೆಗಳು ಬೇಕು, ಯಾರಾದರೂ ಮಾಡಬಹುದಾ ಇದನ್ನ, ಇವರಿಗೆ ಏನೋ ಒಂದು ಸೌಲಭ್ಯಗಳು ಇರಬೇಕು ಮಾಡ್ಬೇಕಂತಂದ್ರೆ? ಇಲ್ಲ ಸರ್, ಯಾರಾದರೂ ಮಾಡಬಹುದು. ಮಾಡಬಹುದು ಯಾರಾದರೂ, ಮುಖ್ಯವಾಗಿ ಅವರಿಗೆ ಏನಾದರೂ ಹೊಲ ನೀರಾವರಿ ಅನುಕೂಲತೆಗಳು ಆತರ ಇರಬೇಕಂತ? ಅದು ಅದಂತ ಎಲ್ಲ ಯೋಜನೆಗಳು ಬೇಕೇ ಬೇಕು ಸರ್ ಅದು. ಯಾಕಂದ್ರೆ ಗವರ್ಮೆಂಟ್ ಇಂದ ಸಬ್ಸಿಡಿ ಅದಕ್ಕೆ ಕೊಡಲ್ಲ ಸರ್. ನಾವು ಭೂಮಿ ಖರೀದಿ ಮಾಡ್ತೀವಿ, ನೀರು ಇದು ಮಾಡ್ತೀವಿ, ಮತ್ತೆ ವೆಹಿಕಲ್ ಖರೀದಿಗೆ ಅವ್ರು ಸಬ್ಸಿಡಿ ಕೊಡಲ್ಲ ಸರ್. ಕೊಡಲ್ಲ ಸರ್. ಹಂಗಾಗಿ ಇದು ಮುಂಚೆ ಮ್ಯಾಂಡೇಟ್ರಿ ಸರ್ ಇವೆಲ್ಲ. ನೀರಾವರಿ ಅಂದ್ರೆ ಅವರಿಗೆ ನೀರಿನ ಒಂದು ಸೌಲಭ್ಯ ಇರಬೇಕು, ಹೊಲ ಇರಬೇಕು, ಒಂಥರ ಮೊದಲೇ ಅವರು ಎಸ್ಟಾಬ್ಲಿಷ್ ಇರಬೇಕು ಸ್ವಲ್ಪ. ಹೌದು, ಸ್ವಲ್ಪ ಎಸ್ಟಾಬ್ಲಿಷ್ ಇರಬೇಕಾಗ್ತದೆ ಸರ್. ಇನ್ನು ಇಲ್ಲಿ ಹಂದಿಯನ್ನು ಸಾಕಾಣಿಕೆ ಮಾಡಿದ ಮೇಲೆ ಇಲ್ಲೂ ಸಹ ಸಬ್ಸಿಡಿಯನ್ನ 2 ಹಂತಗಳಲ್ಲಿ ಆಗುತ್ತಾ? ಹೌದು ಸರ್, ಇದನ್ನು ಸೇಮ್ ಸರ್, ಎಲ್ಲ ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ಎಲ್ಲ ಯೋಜನೆಗಳಿಗೂ ಸೇಮ್ ಸರ್. ಎರಡು ಹಂತದಲ್ಲೇ ಗವರ್ನಮೆಂಟ್ ಎಷ್ಟು 50% ವರ್ಕ್ ಆದಾಗ, ವರ್ಕ್ 50% ವರ್ಕ್ ಆದಾಗ ಸರ್, ಒಂದು ವರ್ಷ ಆದ್ಮೇಲೆ ಸರ್, ಒಂದು ವರ್ಷ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆದ್ಮೇಲೆ ಸರ್, ಎರಡನೇ ಕಂತು ಬಂದ್ಬಿಟ್ಟು 3 ವರ್ಷ ಆದ್ಮೇಲೆ ಸರ್. ನೇರವಾಗಿ ಸಬ್ಸಿಡಿ ಹಣವನ್ನ ಅವರ ಲೋನ್ ಅಕೌಂಟಿಗೆ ಜಮಾ ಆಗುತ್ತೆ? ಹೌದು ಸರ್, ಬ್ಯಾಂಕ್ ಯಾವುದು ಕಡ್ಡಾಯವಾಗಿ ಬ್ಯಾಂಕ್ ಲೋನ್ ಮಾಡಬೇಕು ಅವರು? ಹೌದು ಸರ್, ಬ್ಯಾಂಕ್ ಲೋನ್, ಬ್ಯಾಂಕ್ ಲೋನ್ ತಗೊಳ್ಳೇಬೇಕು, ತಗೊಳ್ಳೇಬೇಕು ಸರ್. ಸರ್, ಹೇಗೆ ಹಂದಿ ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂತೀರಾ? ನಮ್ಮ ಭಾಗದಲ್ಲಿರ್ಬೋದು ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ ಹಂದಿ ಸಾಕಾಣಿಕೆಯನ್ನು ಮಾಡಿ ಮಾಂಸ ಮಾರಾಟ ಮಾಡಬೇಕಲ್ಲ, ಅದು ಮಾರಾಟ ಆಗಬೇಕು, ಅದು ಹೇಗೆ ಎಲ್ಲೆಲ್ಲಿ ವ್ಯವಸ್ಥೆಗಳು ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆಯಾ? ಇಲ್ಲಿ ನಮ್ಮ ಭಾಗದಲ್ಲಿ ಸರ್ ಸ್ವಲ್ಪ ಹಂದಿ ಮಾಂಸಕ್ಕೆ ಬೇಡಿಕೆ ಕಡಿಮೆ ಇದೆ ಸರ್ ಇಲ್ಲಿ. ಹೌದು, ಯಾಕಂದ್ರೆ ಹಂದಿ ಮಾಂಸ ಸೇವಿಸೋರು ಬಹಳ ಕಡಿಮೆ ಜನ ಇದ್ದಾರೆ. ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು? ಮಾಡಬಹುದು ಸರ್, ಕೋಳಿ ಸಾಕಾಣಿಕೆ ಮಾಡಬಹುದು, ಅಥವಾ ಕುರಿ ಸಾಕಾಣಿಕೆನೇ ಇದೆ ಸರ್, ಕುರಿ ಸಾಕಾಣಿಕೆಯನ್ನು ಮಾಡಬಹುದು ಸರ್ ಅವರು. ಇನ್ನು ಕುರಿ ಸಾಕಾಣಿಕೆ ಬರೋಣ, ಕುರಿ ಸಾಕಾಣಿಕೆ ಇಲ್ಲಿ ಹೇಳಿ ಸ್ವಲ್ಪ, ಇದರಲ್ಲಿ ಯೋಜನೆಯಲ್ಲಿ ಏನೇನದಾವೆ, ಎಷ್ಟು ಕುರಿ ಸಾಕಾಣಿಕೆ ಮಾಡಬೇಕು, ಹೇಗೆ ಸ್ವಲ್ಪ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ? ಇದು ಕುರಿ ಸಾಕಾಣಿಕೆ ಯೋಜನೆ ಬಂತು ಸರ್, ಇದರಲ್ಲಿ ನಾವು 500 ಹೆಣ್ಣು ಕುರಿಗಳು ಮತ್ತು 25 ಗಂಡು ಕುರಿಗಳ ಸಾಕಾಣೆ ಮಾಡುವಂಥ ಒಂದು ಘಟಕ ಸರ್ ಇದು. ಇದರಲ್ಲಿ ಅಪ್ ಟು 50 ಲ್ಯಾಕ್ಸ್ವರೆಗೂ ಸಬ್ಸಿಡಿ ಇದೆ ಸರ್, ಅಂದರೆ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು 1 ಕೋಟಿವರೆಗೂ ಇದೆ ಸರ್. 1 ಕೋಟಿ ಪ್ರಾಜೆಕ್ಟ್ ಕಾಸ್ಟ್? 1 ಕೋಟಿ ಪ್ರಾಜೆಕ್ಟ್ ಕಾಸ್ಟ್ ಸರ್. 50 ಲಕ್ಷ ಸಬ್ಸಿಡಿ ಇದೆ? 50 ಲಕ್ಷವರೆಗೂ ಸಬ್ಸಿಡಿ ಇದೆ ಸರ್. ಅಂದರೆ 500 ಹೆಣ್ಣು ಕುರಿ, 25 ಗಂಡು ಕುರಿ, ಗಂಡು ಕುರಿಗಳನ್ನು, ಅಂದ್ರೆ ಬ್ರೀಡಿಂಗ್ ಸಲುವಾಗಿ, ಬ್ರೀಡಿಂಗ್ ಸಲುವಾಗಿ ಸರ್ ಮೇನ್. ಇಲ್ಲಿ ತಳಿಗಳನ್ನು ಆಯ್ಕೆ ಮಾಡೋದು ಹೇಗೆ ಇಲ್ಲಿ? ಮತ್ತೆ ಈಗ ನೋಡ್ರಿ, ಹಂದಿ ಸಾಕಾಣಿಕೆಯಲ್ಲಿ ಒಳ್ಳೆಯ ಮಾಂಸವನ್ನು ಕೊಡ್ತಕ್ಕಂಥ ತಳಿಗಳನ್ನು ಹೇಳಿದ್ರಿ, ಇಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಹೇಗೆ ಯಾವ್ಯಾವ ತಳಿಗಳು ಏನಾದರೂ ಕಟ್ಟಪ್ಪಣೆಗಳಿದಾವ? ಆ ಥರ ಏನಿಲ್ಲ ಸರ್, ನಮ್ಮ ಲೋಕಲ್ಗೆ ನಮ್ಮ ಎನ್ವೈರನ್ಮೆಂಟ್ಗೆ ಯಾವ್ದು ಸೆಟ್ ಆಗುತ್ತೆ ಅದು, ಮತ್ತೆ ಜೆನೆಟಿಕ್ ಅದೇ ಹೇಳಿದ್ನ ಸರ್ ಮುಂಚೆ ಹೇಳ್ದಂಗೆ, ಅವು ಮರಿಗಳು ಹೆಚ್ಚಿಗೆ ಮರಿ ಕೊಡುವಂಥ ತಳಿಗಳು ಇರ್ಬೇಕು ಸರ್, ಮತ್ತೆ ಬಹಳ ಬೇಗ ಮಾಂಸ ಉತ್ಪಾದನೆಗೆ ಅನುಕೂಲ ಆಗಂತ ಆಗಿರ್ಬೇಕು ಸರ್, ಮತ್ತೆ ಮೇಕೆಗಳಲ್ಲಿ ಹಾಲು ಉತ್ಪಾದನೆ ಯಾವ ಜಾಸ್ತಿ ಕೊಡ್ತಾವಲ್ಲ ಸರ್, ಅಂತ ಮೇಕೆಗಳ ಸಾಕಾಣೆ ಮಾಡಕ್ಕೂ ಅವಕಾಶ ಇದೆ ಸರ್. ಅಂದ್ರೆ ಮೇಕೆ ಹಾಲು ಅತ್ಯಂತ ಪೌಷ್ಟಿಕದಾಯವಾದಂತಹ ಹಾಲು ಅದು. ಹೌದು ಸರ್, ಅದನ್ನ ಮಾರಾಟ ಮಾಡಬಹುದು ಅಥವಾ ಅದನ್ನ ಬೇರೆ ಬೇರೆ ವ್ಯಾಲ್ಯೂ ಅಡಿಷನ್ ಮಾಡಿ ಸಾಕಷ್ಟು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ? ಅವಕಾಶ ಇದೆ ಸರ್. ಆಡು ಸಾಕಾಣಿಕೆ ಅಂದ್ರೆ ಎಷ್ಟಿರ್ಬೇಕು ಅದು? 500? ಅದು 500. 500 ಆಡು, ಹೆಣ್ಣು ಆಡುಗಳು 25 ಗಂಡು ಹೋತ್ ಮರಿಗಳು ಅಂತ ಹೇಳ್ಬೋದು, ಹೋತ್ಗಳು. ಇಲ್ಲಿ ಏನೇನು ಒಂದು 1 ಕೋಟಿ ಯೂನಿಟ್ ಕಾಸ್ಟ್ ಇದ್ದಾಗ, 1 ಕೋಟಿ ಪ್ರಾಜೆಕ್ಟ್ ಕಾಸ್ಟ್ ಇದ್ದಾಗ ಏನೇನು ಒಂದು ಸೌಲಭ್ಯಗಳನ್ನು ರೈತರು ಅಭಿವೃದ್ಧಿ ಪಡಿಸ್ಕೋಬೇಕಾಗತ್ತೆ ಇಲ್ಲಿ? ಏನೇನು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಅಭಿವೃದ್ಧಿ ಪಡಿಸ್ಕೋಬೇಕಾಗತ್ತೆ ಸರ್? ಈ ಪ್ರಾಜೆಕ್ಟ್ ಅಲ್ಲಿ ಸರ್ ಮೇನ್ ಅಂದ್ರೆ ಸ್ಟಾಲ್ ಫೀಡಿಂಗ್ ಮಾಡ್ಬೇಕಾಗ್ತದೆ ಸರ್. ಸ್ಟಾಲ್ ಫೀಡಿಂಗ್? ಸ್ಟಾಲ್ ಫೀಡಿಂಗ್ ಸರ್. ಅದಕ್ಕೆಲ್ಲ ಶೆಡ್ಗಳ ನಿರ್ಮಾಣ? ಶೆಡ್ ನಿರ್ಮಾಣ ಆಗ್ಬೇಕು ಸರ್. ಮತ್ತೆ ಮೇವಿಂದ ಸರ್, ಮೇವಿಂದ ಯಾಕಂದ್ರೆ 500 ಕುರಿ ಮತ್ತು 25 ಗಂಡು ಕುರಿಗಳಿದ್ದಾಗ 525 ಆಗ್ತಾವ ಸರ್, ಮೇವಿನ ಲಭ್ಯತೆ ಇಳಿತಾ ಹೋಗ್ತಿರ್ತಾವ ಹಾಗೆ. ಹೌದು ಸರ್, ಮೇವಿನ ಲಭ್ಯತೆ ಸಿಕ್ಕಾಪಟ್ಟೆ ಬೇಕಾಗುತ್ತೆ ಸರ್, ಹಂಗಾಗಿ ಮೇವಿಂದು ಮೇವಿನ ಜಾಗ ಬೆಳಿಲಿಕ್ಕೆ ಒಳ್ಳೆ ಒಂದು ಕ್ಷೇತ್ರ ಬೇಕು ಅವರಿಗೆ. ಮೇವು ಬೆಳಿಲಿಕ್ಕೆ ನೀರ್ ಬೇಕು, ಕ್ಷೇತ್ರ ಇರಬೇಕು, ಕ್ಷೇತ್ರ ಇರಬೇಕು ಸರ್. ಏನೇನು ಮೇವುಗಳನ್ನು ಇಲ್ಲಿ ಬೆಳಿಬೇಕಾಗತ್ತೆ ಕುರಿಗಳಿಗೆ? ಕುರಿಗಳಿಗೆ ಸರ್ ಇವಾಗ ಸದ್ಯಕ್ಕೆ ಅಂದರೆ ಒಳ್ಳೊಳ್ಳೆ ತಳಿಗಳಿದಾವೆ ಸರ್, ಭಾಳ ಬೇಗ ಬೆಳೆಯುವಂಥ ತಳಿಗಳಿದಾವೆ. ಹೈಬ್ರಿಡ್ ನೇಪೇರ್ ಇದೆ, ಸೂಪರ್ ನೇಪೇರ್ ಇದೆ ಸರ್, ಇವಾಗ ಲೂಸರ್ನ ಅಂತ ಬಂದಿದೆ ಸರ್, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋವಂಥ ಬೇರೆ ಬೇರೆ ಬೀಜಗಳಿದಾವೆ ಸರ್, ಅದನ್ನೆಲ್ಲ ಹಾಕೊಂಡು ಬೆಳಿಬೇಕಾಗ್ತದೆ ಸರ್. ಬರೀ ಹಸಿ ಮೇವು ಹಾಕ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅದಕ್ಕೆಲ್ಲ ಬೇಕಾಗ್ತ ಮತ್ತೆ ಒಣಮೇವು ಬೇಕಲ್ಲ. ಒಣಮೇವು ಏನೇನ್ ಬೇಕಾಗ್ತ? ಒಣಮೇವು ಸಂಗ್ರಹಣೆ ಏನೇನ್ ಮಾಡ್ಕೋಬೇಕು? ಅದಕ್ಕೆಲ್ಲ ಶೆಡ್ ಬೇಕು, ಮತ್ತೆ ಶೆಡ್ ಬೇಕು ಸರ್, ಸಂಗ್ರಹಣೆ ಮಾಡಿಟ್ಟು. ಸಂಗ್ರಹಣೆ ಮಾಡ್ಕೊಳಕ್ಕೆ ಶೆಡ್ ದೊಡ್ಡ ಪ್ರಮಾಣದಲ್ಲಿ ಶೆಡ್ಗಳು ಬೇಕಾಗ್ತವೆ. ಹೌದು ಸರ್. ಏನೇನು ಹೊಟ್ಟೆಗಳನ್ನ ಬೇಕಾಗ್ತಾವೆ ಇಲ್ಲಿ ಮುಖ್ಯವಾಗಿ ಕುರಿಗಳಿಗೆ? ಏನೇನು ಹೊಟ್ಟೆ ಇಷ್ಟಪಡ್ತಿಂತಾವೆ ಕುರಿಗಳು? ಕುರಿಗಳ ಸರ್ ಇವಾಗ ಇದು ಲೂಸರ್ ಅಂತೀವಿ ಸರ್ ನಾವು, ಅದನ್ನ ಡ್ರೈ ಮಾಡಿ ಫೀಡ್ ಮಾಡ್ಬೋದು ಸರ್. ಬೇರೆ ಯಾವ್ದಾನ ಇದ್ರು ಚಾಪ್ ಮಾಡಿ ಫೀಡ್ ಮಾಡ್ಬೋದು ಸರ್, ಅವಕ್ಕೆ ಇಷ್ಟಪಟ್ಟು ತಿಂತಾವ್ ಸರ್. ಕಡಲೆ ಒಟ್ಟು, ಶೇಂಗಾ ಒಟ್ಟು, ಕಡಲೆ ಒಟ್ಟು, ಹೌದು ಸರ್, ಇವೆಲ್ಲ ಸಂಗ್ರಹಣೆ ಮಾಡ್ಬೇಕಾಗ ಸಂಗ್ರಹಣೆ ಮಾಡ್ಬೇಕಾಗ್ತದೆ ಸರ್. ಅಂದ್ರೆ ಮುಖ್ಯವಾಗಿ ಇಲ್ಲಿ ಮೇವು ಸಂಗ್ರಹಣೆ ಮಾಡಕ ಘಟಕಗಳನ್ನು ಸ್ಥಾಪನೆ ಮಾಡ್ಕೋಬೇಕು, ಕುರಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಬೇಕಾಗತ್ತೆ, ನೀರು ತೊಟ್ಟಿಗಳನ್ನು ನಿರ್ಮಾಣ ಮಾಡ್ಕೋಬೇಕು, ಮೇವುಗಳನ್ನು ಬೆಳಿಲಿಕ್ಕೆ ಒಳ್ಳೆ ಕ್ಷೇತ್ರ ಇರಬೇಕು. ಇಷ್ಟೆಲ್ಲ ಇದ್ರೆ ಈ ಒಂದು ಹೇಗೆ ಇಲ್ಲಿ ಯೋಜನೆ ಇಲ್ಲೂ ಸಹ ಅದೇ ರಾಜ್ಯ ಮಟ್ಟದಲ್ಲಿ, ನಂತರ ಬ್ಯಾಂಕು, ಆಮೇಲೆ ಕೇಂದ್ರ, ಹೀಗೆ ಅಪ್ರೂವಲ್ ಆಗತ್ತಾ? ಹೌದು ಸರ್, ಎಲ್ಲ ಯೋಜನೆಗಳಿಗೆ ಒಂದೇ ಮಾರ್ಗಸೂಚಿ ಇದೆ ಸರ್. ಇದರಲ್ಲಿ ಸಬ್ಸಿಡಿ ಕೊಡುವಂತದ್ದಾಗಿರ್ಬೋದು, ಸೆಲೆಕ್ಷನ್ ಆಗಿರ್ಬೋದು ಸರ್, ಎಲ್ಲ ಯೋಜನೆಗಳಿಗೆ ಒಂದೇ ರೀತಿ ಸರ್. ಎಲ್ಲ ರಾಜ್ಯ ಮಟ್ಟದ ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗುತ್ತೆ ಸರ್, ಆಯ್ಕೆ ಆಗಿ ಬ್ಯಾಂಕಿಗೆ ಬರುತ್ತೆ ಸರ್, ಬ್ಯಾಂಕ್ ಒಪ್ಪಿದ ಮೇಲೆ ಸರ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಸರ್. ಮತ್ತೆ ಸಬ್ಸಿಡಿ ರಿಲೀಸ್ ಆಗುವಾಗ ಎರಡು ಕಂತಲ್ಲೇ ಆಗುತ್ತೆ ಸರ್. ನಾವು ಕುರಿ ಘಟಕ ತಗೋಬಹುದು, ಕೋಳಿ ಘಟಕ ತಗೊಂಡ್ರು, ಮತ್ತು ಹಂದಿ ಘಟಕ ತಗೊಂಡ್ರು ಸರ್, ಸಬ್ಸಿಡಿ ರಿಲೀಸ್ ಆಗೋದು ಎರಡು ಸರಿ ಸರ್. ಒಂದು ಮುಂಚೆ ಒಂದು ವರ್ಷ ಆದ್ಮೇಲೆ 50% ರಿಲೀಸ್ ಮಾಡ್ತಾರೆ ಸರ್, ಮತ್ತೆ ಅದಾದ್ಮೇಲೆ 3 ವರ್ಷ ಆದ್ಮೇಲೆ ಮತ್ತೆ ಇನ್ನೂ ಉಳಿದ 50% ಸಹಾಯಧನ ರಿಲೀಸ್ ಆಗುತ್ತೆ ಸರ್. ಅಂದ್ರೆ ಮುಖ್ಯವಾಗಿ ಕುರಿ ಸಾಕಾಣಿಕೆಯನ್ನ ಮಾಡೋದಾದ್ರೆ 500 ಹೆಣ್ಣು, 25 ಗಂಡು ಕುರಿಗಳು, ಮೇಕೆನ ಸಹ ಅಷ್ಟೇ 500 ಹೆಣ್ಣು ಮೇಕೆ, 25 ಗಂಡು ಮೇಕೆಗಳನ್ನು. ಇನ್ನು ಹಂದಿ ಸಾಕಾಣಿಕೆ ಮಾಡೋದಾದರೆ ತಾವು ಹೇಳಿದಾಗೆ 100 ಹೆಣ್ಣು ಹಂದಿಗಳು, ಆಮೇಲೆ 10 ಗಂಡು ಹಂದಿಗಳನ್ನು ಸಾಕಾಣಿಕೆ ಮಾಡ್ಬೋದು. ಕೋಳಿ ಸಾಕಾಣಿಕೆ ಅಂದರೆ ಕಡಿಮೆ ಅಂದರೆ 1,000 ಪ್ರಾರಂಭ ಮಾಡ್ಬೋದು ಈ ಒಂದು ಯೋಜನೆಯಡಿ. ಹೌದು ಸರ್. ಇದಕ್ಕೆಲ್ಲ ಮುಖ್ಯವಾಗಿ ಆನ್ಲೈನಲ್ಲಿ ಎಲ್ಲ 3 ಸಾಕಾಣಿಕೆದಾರರಿಗೆ ಆನ್ಲೈನಲ್ಲಿ ಅರ್ಜಿ ಕೊಡ್ಬೇಕಾ? ಆನ್ಲೈನಲ್ಲಿ ಅರ್ಜಿ ಕೊಡ್ಬೇಕು ಸರ್. ಮೇವನ್ನು ಬರೀ ನಾವು ಏನು ಸಾಕಾಣಿಕೆ ಮಾಡೋದಿಲ್ಲ, ಮೇವನ್ನು ಬೆಳೆದು ಮಾರಾಟ ಮಾಡ್ತೀವಿ ಅನ್ನೋರಿಗೆ ಯೋಜನೆಯಲ್ಲಿ ಏನು ಅವಕಾಶ ಇದೆಯಾ? ಅದನ್ನು ಅವಕಾಶ ಇದೆ ಸರ್ ಈ ಯೋಜನೆ ಅಡಿಯಲ್ಲಿ ಸರ್. ಮೇವ ಸಾಕಾಣಿಕೆ ಮಾಡೋದಿಲ್ಲ, ನೀರಾವರಿ ಅನುಕೂಲತೆ ಇದೆ, ನಾವು ಮೇವನ್ನು ಬೆಳೆದು ಮಾರಾಟ ಮಾಡ್ತೀವಿ. ಅದಕ್ಕೂ ಇದೆ ಸರ್ ಈ ರಾಷ್ಟ್ರೀಯ ಇದು ಜಾನುವಾರು ಮಿಷನ್ ಅಡಿಯಲ್ಲಿ ಸರ್ ಅದೊಂದು ಯೋಜನೆನು ಇದೆ ಸರ್, ಮೇವ ಅಭಿವೃದ್ಧಿ ಮಾಡೋದು, ಅಂದ್ರೆ ಬಾರ್ಡರ್ ಡೆವಲಪ್ಮೆಂಟ್, ಮೇವ ಅಭಿವೃದ್ಧಿ. ಹೌದು ಸರ್, ಮೇವ ಅಭಿವೃದ್ಧಿ. ಅದೇ ಹೆಂಗಂದ್ರೆ ಸರ್ ಸೈಲೇಜ್ ಮೇಕಿಂಗ್ ಅಂತೀವಿ ಸರ್, ಅಥವಾ ರಸಮೇವು ಮಾಡುವಂಥದ್ದು ಸರ್. ಇನ್ನೊಂದು ಎರಡನೇದು ಬಂದು ಫಾರ್ಡರ್ ಬ್ಲಾಕ್ಸ್ ಸರ್, ಒಣಮೇವಿಂದು ಬ್ಲಾಕ್ಸ್ ಪ್ರಿಪೇರ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡುವಂತ ಯೋಜನೆ ಸರ್. ಅಥವಾ ರಸಮೇವನ್ನ ನಾವು ಯಾವಾಗ ಮೇವು ಲಭ್ಯತೆ ಜಾಸ್ತಿ ಇದ್ದಾಗ ಅದನ್ನ ಪ್ರೊಸೆಸ್ ಮಾಡಿ ಸಂಗ್ರಹ ಮಾಡಿ ರಸಮೇವನ್ನ ಮಾಡಿ ಬೇಸಿಗೆ ಹಂಗಾಮಿನಲ್ಲಿ ಮೇವು ಇಲ್ಲದಾಗ ಮಾರಾಟ ಮಾಡುವಂತದ್ದು, ಅದಕ್ಕೂ ಒಂದು ಪ್ರಯೋಜನ ಇದೆ ಸರ್. ಅದರಲ್ಲೂ ಅಪ್ ಟು 50% ಸಬ್ಸಿಡಿ ಇದೆ ಸರ್, ಅದರಲ್ಲೂ ಎಲ್ಲ ಬೇರೆ ಘಟಕಗಳ ತರ ಇದರಲ್ಲೂ 50% ಸಬ್ಸಿಡಿ ಇದೆ ಸರ್. ಅಪ್ ಟು 15 ಲಕ್ಷವರೆಗೂ ಸಬ್ಸಿಡಿ ಕೊಡ್ತಾರೆ ಸರ್. 15 ಲಕ್ಷವರೆಗೂ ಸರ್. 30 ಪ್ರಾಜೆಕ್ಟ್ ಕಾಸ್ಟ್ 30 ಲಕ್ಷ ಇದ್ರೆ ಸರ್ 15 ಲಕ್ಷವರೆಗೂ ಸಬ್ಸಿಡಿ ಕೊಡ್ತಾರೆ. ಅಲ್ಲ, ಅವರು ಬೇಕಾದಷ್ಟು ಮಾಡಬಹುದು, ಪ್ರಾಜೆಕ್ಟ್ 10 ಲಕ್ಷ ಇದ್ರೆ 5 ಲಕ್ಷ ಸಬ್ಸಿಡಿ ಸಿಗ್ತದೆ. ಹೌದು ಸರ್. ಹೌದು ಸರ್. ಹಂಗೆ ಮೇವು ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮೇವಿನ ಬೆಳೆಗಳನ್ನು ಬೆಳಿಬಹುದು ಅಂತೀರಿ? ಇಲ್ಲಿ ಅವಕಾಶಗಳಿದಾವೆ? ಅವಕಾಶ ಇದೆ ಸರ್, ಮೆಕ್ಕೆಜೋಳ ಬೆಳಿಬಹುದು ಸರ್, ಜೋಳ ಬೆಳಿಬಹುದು ನಮ್ಮ ಭಾಗದಲ್ಲಿ ಸರ್. ನೀರಿನ ಲಭ್ಯತೆ ಚೆನ್ನಾಗಿದ್ರೆ ಸರ್, ಬೇರೆ ಯಾವ್ದು ದಪ್ಪ ಕಂಡ ಯಾವ್ದಿರ್ತದೆ ಸರ್, ಜೋಳ ಆಯ್ತು, ಮೆಕ್ಕೆಜೋಳ, ಸಜ್ಜೆ, ನೇಪೇರು, ಹೈಬ್ರಿಡ್ ನೇಪೇರು, ಇಂಥ ಎಲ್ಲ ತಳಿಗಳನ್ನು ನಾವು ಇದು ಮಾಡ್ಕೋಬಹುದು ಸರ್, ರಸಮೇವು ಮಾಡೋಕ್ಕೆ ಯೂಸ್ ಮಾಡ್ಕೋಬಹುದು ಸರ್. ಇಲ್ಲಿ ಏನು ಮುಖ್ಯವಾಗಿ ಅನುಕೂಲತೆಗಳು ಇರಬೇಕಾಗತ್ತೆ ಮೇವು ಏನು ಅಭಿವೃದ್ಧಿ ಮಾಡ್ತಕ್ಕಂಥ ಈ ಒಂದು ಯೋಜನೆಯಲ್ಲಿ? ಅವರಿಗೆ ರೈತರಿಗೆ ಮುಖ್ಯವಾಗಿ ಹೊಲ ಇರಬೇಕು, ನೀರಾವರಿ ಇರಬೇಕು. ಹೌದು ಸರ್. ಸಂಗ್ರಹ ಮಾಡಲಿಕ್ಕೂ ಏನಾದರೂ ಸಂಗ್ರಹ ಮಾಡೋಕೆ ಪಿಟ್ಸ್ ಬೇಕಾಗುತ್ತೆ ಸರ್, ಸೈಲೋ ಪಿಟ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗುತ್ತೆ ಸರ್ ಅವರು. ಅದ್ರ ಜೊತೆ ಚಾಫ್ ಕ್ವಾರ್ಟರ್ಸ್ ಬೇಕಾಗುತ್ತೆ ಸರ್ ಪವರ್, ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಡಾವಣಗಳು, ಶೆಡ್ಗಳು ಬೇಕು ಸಂಗ್ರಹ ಮಾಡಿರ್ಲಿಕ್ಕೆ. ಹೌದು ಸರ್. ಈಗ ನೋಡ್ರಿ, ಮೇವು ಅಭಿವೃದ್ಧಿ ಯೋಜನೆ ಆಯಿತು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆ ಈ ಒಂದು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿಯಲ್ಲಿ ಬರ್ತವೆ. ಹೌದು ಸರ್. ಇನ್ನು 3ನೇ ಹಂತವಾಗಿ ಏನೇನು ಬರ್ತಾವೆ ಮತ್ತಿದ್ರಲ್ಲಿ? ಇದರಲ್ಲಿ ಸರ್ ಇನ್ನೊಂದು ಜಾನುವಾರು ವಿಮೆ ಯೋಜನೆ ಅಂತ ಇದೆ ಸರ್. ಜಾನುವಾರು ವಿಮೆ ಯೋಜನೆಯಲ್ಲಿ ಏನಿದೆ ಸರ್, ಒಬ್ಬ ಫಲಾನುಭವಿಗೆ ಗರಿಷ್ಠ 5 ರಾಸುಗಳು ಸರ್, ದನಗಳಿರ್ಬೋದು ಅಥವಾ ಎಮ್ಮೆಗಳಿರ್ಬೋದು ಸರ್, ಅಥವಾ 50 ಕುರಿ ಮೇಕೆಗಳಿಗೆ 1 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ವಿಮೆ ಮಾಡಿಸುವಂತ ಒಂದು ಯೋಜನೆ ಇದೆ ಸರ್. ಇದರಲ್ಲಿ ರೈತರು ಏನಿದೆ ಸರ್, ಗರಿಷ್ಠ ವಯಸ್ಸು ಸರ್ 1 ವರ್ಷದಿಂದ 8 ವರ್ಷದ ರಾಸುಗಳಿಗೆ ಮಾಡ್ಬೋದು ಸರ್. ಇದರಲ್ಲಿ 70% 70% ಸಹಾಯಧನ ಗೌರ್ಮೆಂಟ್ ಕೊಡ್ತದೆ, ಸರ್ಕಾರದಿಂದ ಬರುತ್ತೆ ಸರ್. ಉಳಿದ 30% ಸಹಾಯಧನ, ಶೇಕಡಾವಾರು 30 ಸರ್, ಅದು ಫಲಾನುಭವಿಯಿಂದ ವಂತಿಗೆ ಪಡ್ಕೊಂಡು ಇನ್ಸೂರೆನ್ಸ್ ಕಂಪ್ನಿಗೆ ಕಟ್ಟಿ ಅದನ್ನು 1 ವರ್ಷಕ್ಕೆ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೋ ಸೌಲಭ್ಯ ಇದೆ ಸರ್. ಅದು ಅಂದ್ರೆ ಇನ್ಸೂರೆನ್ಸ್ ಅನ್ನ ನೇರವಾಗಿ ಮಾಡಬಹುದಾ ಇಲ್ಲಿ ಯಾರು ಹೇಗೆ, ಇಲ್ಲಿ ಯಾರು ಜಾನುವಾರು ಸಾಕಾಣಿಕೆದಾರರು ನೇರವಾಗಿ ಆನ್ಲೈನ್ ಅಲ್ಲೇ ಮಾಡಿಸ್ಬೇಕಾ? ಇಲ್ಲ ಇಲ್ಲ ಸರ್, ಇದರಲ್ಲಿ ಏನಿದೆ ಸರ್, ಯಾರು ಇಷ್ಟ ರೈತರಿಗೆ ಫಸ್ಟ್ ಹೋಗಿ ಪಕ್ಕದಲ್ಲಿರುವಂತ ಪಶುವೈದ್ಯ ಸಂಸ್ಥೆಯಲ್ಲಿ ಭೇಟಿಯಾಗಬೇಕು ಸರ್. ಭೇಟಿಯಾಗಿ ಅವರು ಕಿವಿಯೊಲೆ ಹಾಕ್ಸ್ಬೇಕು ಸರ್ ಮೊದಲನೇದಾಗಿ. ಒಂದೇ ಮುಂಚೆ ಕಿವಿಯೊಲೆ ಇದ್ರೆ ಅದನ್ನೇ ನಡೀತು ಸರ್, ಕಿವಿಯೊಲೆ ಇರಲಿಲ್ಲ ಅಂದ್ರೆ ಕಿವಿಯೊಲೆ ಹಾಕ್ಸಿ ಅದನ್ನ ಫೋಟೋ ಬೇಕಾಗುತ್ತೆ ಸರ್, ಮೂರು ಫೋಟೋಗಳು ಬೇಕು ಸರ್, ಒಂದು ಮುಂದ್ಗಡೆಯಿಂದ ಒಂದು, ಎರಡು ಬದಿಯಿಂದ ಒಂದೊಂದು ಫೋಟೋ ಸರ್, ಮತ್ತೆ ಇದ್ರ ಜೊತೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ನಾವೇನು ಬಿ ಪಿ ಎಲ್ ಕಾರ್ಡ್ ಏನಂತೀವಲ್ಲ ಸರ್, ಇದನ್ನ ಇಷ್ಟು ಅರ್ಜಿ ಜೊತೆ ಪಶುವೈದ್ಯಕೀಯ ಸಂಸ್ಥೆಯಲ್ಲಿ ಕೊಟ್ಟರೆ ಸರ್, ಅವರು ಇಂಟರ್ನ್ ವಿಮಾ ಸಂಸ್ಥೆಯಲ್ಲಿ ಇದು ಮಾಡಿ ವಿಮೆಗೆ ಒಳಪಡಿಸ್ತೀವಿ ಸರ್ ಅದನ್ನ. ಇಲ್ಲಿ ಒಮ್ಮೆ ನಮ್ಮ ರೈತರಿಗೆ ಯುವಕರಿಗೆ ಒಮ್ಮೆ ವಿಳಾಸವನ್ನು ಹೇಳಿಬಿಡಿ, ಆನ್ಲೈನ್ ಪೋರ್ಟಲ್ ಏನಿದೆ ಅದರಲ್ಲಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಏನು ನಡೀತಾ ಇದೆ, ಇದಕ್ಕೆ ಆನ್ಲೈನ್ನಲ್ಲೇ ಹೇಗೆ ವಿಳಾಸ ಇದೆ, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥದ್ದು ಒಮ್ಮೆ ಹೇಳಿ ನಮ್ಮ ಕೇಳುಗರಿಗೆ. ಇದರ ಸರ್ ಇದು ವೆಬ್ಸೈಟ್ ಬಂದು ಸರ್ www.nlm ಹೌದು ಸರ್, ಡಾಟ್ ಉದ್ಯಮಿ ಮಿತ್ರ ಸರ್, ಡಾಟ್ ಉದ್ಯಮಿ ಮಿತ್ರ, ಉದ್ಯಮಿ ಮಿತ್ರ ಸರ್, UDYAMITRA.IN ಸರ್, ಈ ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಸರ್, ಅವರು ಅರ್ಜಿ ಸಲ್ಲಿಸಬೇಕಂದ್ರೆ ಸರ್. ಲಾಗಿನ್ ಆಗಿ ಅಲ್ಲೆಲ್ಲ ವಿವರವಾದ ಮಾಹಿತಿ ಸಿಗುತ್ತೆ ಸರ್, ಲಾಗಿನ್ ಆದ್ರೆ ಲಾಗಿನ್ ಆಗಿ ಇಲ್ಲಿ ಯಾರು ಹೇಳಬೇಕಾಗಿಲ್ಲ ಏನು ಬೇಕಾಗಿಲ್ಲ, ಆನ್ಲೈನ್ ಅವರೇ ಅರ್ಜಿಯನ್ನು ಸಲ್ಲಿಸಬಹುದು, ಅವರೇ ಅರ್ಜಿ ಸಲ್ಲಿಸಬಹುದು ಸರ್, ಅವ್ರ ಫೋನ್ ನಂಬರ್ ಒಂದು ಇರುತ್ತೆ ಸರ್, ಫೋನ್ ನಂಬರ್ ಹಾಕಿ ಲಾಗಿನ್ ಆಗಿಬಿಟ್ರೆ ಆಯ್ತು ಸರ್, ಅವ್ರಿಗೆ ಎಲ್ಲಾ ಡೀಟೇಲ್ಸ್ ಕೇಳುತ್ತೆ ಸರ್, ಅದು ಎಲ್ಲ ಫಿಲ್ ಮಾಡ್ಕೊಂತ ಹೋದ್ರೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ ಸರ್ ಎಲ್ಲ. ಈಗ ಒಬ್ಬ ಅರ್ಜಿದಾರ, ಒಬ್ಬ ಯುವಕ ಇರಬಹುದು, ಒಬ್ಬ ಯುವ ರೈತ ಇರಬಹುದು, ಇಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನ ಸಲ್ಲಿಸ್ತಾನೆ, ಅರ್ಜಿ ಅಪ್ರೂವ್ ಆಗತ್ತೆ, ಮುಂದೆ ಇಂಪ್ಲಿಮೆಂಟೇಷನ್ ಮಾಡ್ತಾನೆ, ಮೊದಲನೇ ವರ್ಷ ಆಗೋ ಪ್ರಾರಂಭ ಆಗತ್ತೆ, ಅದನ್ನ ಸುಪ್ರಯೋಜನ ಮಾಡೋರು, ಫಾಲೋ ಅಪ್ ಮಾಡೋರು ಯಾವ ಇಲಾಖೆ ಮಾಡ್ತಾರೆ, ಇದನ್ನೆಲ್ಲ ಹೇಗೆ ರಾಜ್ಯ ಮಟ್ಟದಲ್ಲಿ ನಡೀತದ, ಜಿಲ್ಲಾ ಮಟ್ಟದಲ್ಲಿ ನಡೀತದ, ಹೇಗಿದೆಯಲ್ಲ? ಇದು ಸೆಲೆಕ್ಷನ್ ಕಮಿಟಿ ಏನಿದೆ ಸರ್, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಇದೆ ಸರ್, ಬಟ್ ಇಲ್ಲಿ ಸುಪ್ರಯೋಜನ ಲೋಕಲ್ ಸುಪ್ರಯೋಜನ ಮತ್ತು ಜಿಲ್ಲಾ ಮಟ್ಟದಲ್ಲೇ ಹತ್ರ ಯಾವ್ದು ಪಶುವೈದ್ಯಕೀಯ ಸಂಸ್ಥೆ ಇರುತ್ತಲ್ಲ ಸರ್, ಅವರೇ ಪ್ರಯೋಜನ ಮಾಡ್ತಾರೆ, ಜೊತೆಗೆ ಬ್ಯಾಂಕರ್ಸು ಹೋಗ್ತಿರ್ತಾರೆ ನೋಡ್ತಾರೆ. ಹೌದು ಸರ್, ಬ್ಯಾಂಕರ್ಸ್ ಹೋಗ್ತಿರ್ತಾರೆ, ಯಾಕಂದ್ರೆ ಸಬ್ಸಿಡಿ ಇರೋದ್ರಿಂದ ಮತ್ತು ಲೋನ್ ಅಮೌಂಟ್ ಕೊಡೋದ್ರಿಂದ ಬ್ಯಾಂಕರ್ಸ್ ವಿಸಿಟ್ ಮಾಡಿ ಎಲಿಜಿಬಿಲಿಟಿ ನೋಡ್ತಾರಲ್ಲ. ಹೌದು ಸರ್, ನೋಡ್ತಾರೆ ಸರ್. ಹೇಗೆ ಇದಕ್ಕೆ ಒಂದು ಯೋಜನೆಗೆ ನಮ್ಮ ಜಿಲ್ಲೆಯಲ್ಲಿ ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಇದೆ, ಜನರುಗಳಿಗೆ ಪ್ರಚಾರ ಇದ್ರ ಬಗ್ಗೆ ಸಾಕಷ್ಟು ಇನ್ನೂ ತಿಳುವಳಿಕೆ ಬೇಕಂತಿರತ್ತ, ಅವು ಹೇಗೆ? ಆಗಲೇ ಪ್ರಚಾರ ಆಗಿದೆ ಸರ್, ಸಿಕ್ಕಾಪಟ್ಟೆ ಪೇಪರ್ ಎಲ್ಲ ಆಯ್ತು, ನ್ಯೂಸ್ ಚಾನೆಲ್ಸ್ ಎಲ್ಲ ಬಂದಿದೆ ಸರ್, ಇನ್ನೂ ಸ್ವಲ್ಪ ಪ್ರಚಾರ ಆಗೋಕಿದೆ ಸರ್, ಇದರಲ್ಲಿ ಇನ್ನೂ ಆಗ್ಬೇಕು, ಇನ್ನೂ ಆಗ್ಬೇಕು ಸರ್. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಈ ಒಂದು ಯೋಜನೆ ಲಾಭ ಪಡ್ಕೊಳಕ್ಕೆ ಮುಂದೆ ಬಂದಿದ್ದಾರೆ ನಿಮ್ಗೆ ಗೊತ್ತಿದ್ದಂಗೆ, ನಿಮ್ಮ ಇಲಾಖೆ ಬರ್ತದೆ ಮಾಹಿತಿ? ಹೌದು ಸರ್, ನಮ್ಮ ಒಂದು ಮಾಹಿತಿ ಪ್ರಕಾರ ಸರ್, ಒಂದು 80-85 ಜನ ಅರ್ಜಿ ಸಲ್ಲಿಸಿದ್ದಾರೆ ಸರ್, ಇದು ಈ ಯೋಜನೆ ಅಡಿಯಲ್ಲಿ ಸರ್ ಸಲ್ಲಿಸಿದ್ದಾರೆ ಸರ್. ಯಾರಾದ್ರೂ ಈಗಾಗಲೇ ಸ್ಟಾರ್ಟ್ ಆಗಿದಾವ? ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅರ್ಜಿ ಅಪ್ರೂವ್ ಆಗಿ ಸ್ಟಾರ್ಟ್ ಆದಂತ? ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ, ಇನ್ನೂ ಇಲ್ಲ ಸರ್. ಒಟ್ಟು ಅರ್ಜಿ ಹಂತದಲ್ಲಿ ಇದೆ ಸರ್, ಅದನ್ನು ವೆರಿಫಿಕೇಶನ್ ಹಂತದಲ್ಲಿ ಇದಾವೆ ಸರ್. ಏನು ಹೇಳ್ತಿರ್ತಾವ, ಒಬ್ಬ ಪಶು ವೈದ್ಯಾಧಿಕಾರಿಗಳಾಗಿ, ತಜ್ಞರಾಗಿ ರೈತರಿಗೆ ಈ ಯೋಜನೆ ಲಾಭ ಪಡ್ಕೋಬೇಕು, ಪಡ್ಕೊಂಡ್ರೆ ಯಾವ ರೀತಿ ಅವರಿಗೆ ಆರ್ಥಿಕ ಒಂದು ಮಟ್ಟವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತಂತಿರ್ತಾವೆ? ಹೌದು ಸರ್, ಇದು ಒಳ್ಳೆ ಯೋಜನೆ ಇದೆ ಸರ್, ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸರ್. ಇದು ಮಹತ್ವಾಕಾಂಕ್ಷಿ ಯೋಜನೆ, ನಮ್ದು ಮಹತ್ವಾಕಾಂಕ್ಷಿ ಜಿಲ್ಲೆ. ಹೌದು ಸರ್, ಹಂಗಾಗಿ ಏನು ರೈತರ ಹಳ್ಳಿಗಳ ಗ್ರಾಮೀಣ ಪ್ರದೇಶದ ಯುವಕರಿಗೆ ನಿರುದ್ಯೋಗವನ್ನು ಹೋಗಲಾಡಿಸಲು ಇದೊಂದು ಒಳ್ಳೆ ಇದು ಸರ್, ಪ್ರಯತ್ನ ಸರ್. ಇದರಲ್ಲಿ ಅದೇ ಸರ್, ಏನಂದ್ರೆ ನಾನು ಸ್ಟಾರ್ಟ್ ಮಾಡಿ ಇಂಟ್ರೆಸ್ಟ್ ಇರಲಾರ್ದು ಮಾಡಿದ್ರೆ ಆಗಲ್ಲ ಸರ್. ಇದು ಇದರಲ್ಲಿ ನಾನು ಫುಲ್ ಟೈಮ್ ಪ್ಲೆಡ್ಜ್ ಆಗಿ ಮಾಡ್ತೀನಂದ್ರೆ ಒಂದು ಸಕ್ಸಸ್ ಆಗೋ ಚಾನ್ಸಸ್ ಭಾಳ ಇದೆ ಸರ್. ಅಂದ್ರೆ ಪಾರ್ಟ್ ಟೈಮ್ ಮಾಡಬಾರ್ದು, ಫುಲ್ ಟೈಮ್ನೇ ಮಾಡ್ಬೇಕಿದೆ. ಹೌದು ಸರ್, ಹೌದು. ನಿಮ್ಮ ವಿಚಾರದಲ್ಲಿ ಎಷ್ಟು ಕುರಿ ಸಾಕಾಣಿಕೆ ಮಾಡೋದ್ರೆ, ಎಷ್ಟು ಕುರಿ ಸಾಕಾಣಿಕೆಯಿಂದ ಪ್ರಾರಂಭ ಮಾಡಿದ್ರೆ ಒಳ್ಳೇದಂತಿರ್ತಾವೆ? ಮಿನಿಮಮ್ ಇಷ್ಟು ಮಾಡೋದ್ರಿಂದ ಒಳ್ಳೇದಂತೀರ, ಅಥವಾ ಅವರವರ ಒಂದು ಕೆಪಾಸಿಟಿ ನೋಡ್ಕೊಂಡು ಮಾಡ್ಬೇಕಾಗತ್ತಂತೀರ, ಹೇಗೆ? ಹೌದು ಸರ್, ಮುಂಚೆ ಎಕ್ಸ್ಪೀರಿಯನ್ಸ್ಡ್, ಮುಂಚೆ ಸಾಕಾಣಿಕೆ ಮಾಡಿದವರಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಯೂಸ್ ಆಗುತ್ತೆ ಸರ್. ಬಟ್ ಇವಾಗ ಸ್ಟಾರ್ಟ್ ಆಗಿ, ಇವಾಗ ರೀಸೆಂಟ್ಲಿ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ 30-50 ಪ್ರಾರಂಭಿಸೋದು ಒಳ್ಳೇದು ಸರ್. 30-50. ಹೌದು ಸರ್, ಅದಕ್ಕೆ ಸಹ ಲೋನನ್ನು ಪಡ್ಕೋಬಹುದು ಬ್ಯಾಂಕಿಂದ ಅವರು? ಪಡ್ಕೋಬಹುದು ಸರ್, ಅದಕ್ಕೂ ಪಡ್ಕೋಬಹುದು ಸರ್. ಏನಂದ್ರೆ ಒಂದು ಇವಾಗ ಸದ್ಯಕ್ಕೆ 30-50 ಸ್ಟಾರ್ಟ್ ಮಾಡಿ ಸರ್, ಅದು ಹೆಂಗೆ ಅವ್ರಿಗೆ ಅನುಕೂಲ ಹೆಂಗಾಗುತ್ತೆ ಅದನ್ನ ನೋಡ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಇದು ಮಾಡ್ಕೋಬಹುದು. ಈಗ ಭಾಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ 100-50 ಎಲ್ಲ ಸಾಕಾಣಿಕೆಯನ್ನು ಸ್ಟಾಲ್ ಫೀಡಿಂಗ್ ಮಾಡಿದ್ದಾರೆ, ಭಾಳಷ್ಟು ಎಲ್ಲ ಕಡೆ ಮಾಡಿದ್ದಾರೆ, ಎಲ್ಲ ಹಳ್ಳಿಗಳಲ್ಲಿ ನಮಗೆ ಸಿಕ್ಕೇ ಸಿಗ್ತವೆ. ಹೌದೌದು ಸರ್. ಈ ಯೋಜನೆ ಅವ್ರಿಗೆ ಯಾಕೆ ಪರಿಚಯ ಇಲ್ವಾ? ಅವರು ಲೋನ್ ಅನ್ನೋದು ಒಂದು ಸಬ್ಸಿಡಿಯನ್ನು ತಗೋಬಹುದಲ್ಲ? ಇಲ್ಲಿ ಸಬ್ಸಿಡಿ ತಗೋಬೋದು ಸರ್, ಬಟ್ ಏನಂದ್ರೆ ಗೈಡ್ಲೈನ್ಸ್ ಸ್ವಲ್ಪ ಬಹಳ ಸ್ಟ್ರಿಕ್ಟ್ ಇದಾವೆ ಸರ್. ಮತ್ತೆ ಬ್ಯಾಂಕ್ ಅವರು ಲೋನ್ ಕಂಪಲ್ಸರಿ ಇದೆ ಸರ್, ಅರ್ಜಿ ಸಲ್ಲಿಸಬೇಕು. ಮತ್ತೆ ಏನಂದ್ರೆ ಫಸ್ಟೇ ಸಬ್ಸಿಡಿ ಕೊಡಲ್ಲ ಸರ್ ಇದರಲ್ಲಿ. ಯಾವಾಗ ನಾವು ಪ್ರೋಗ್ರಾಮ್ ಸಕ್ಸಸ್ ಆದ್ಮೇಲೆ ಸಬ್ಸಿಡಿ ಬರುತ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಹಿಂದೇಟ್ ಆಗ್ತಿದೆ ಸರ್ ರೈತರು ತಗೊಳ್ಳಿಕ್ಕೆ ಸರ್. ಒಂದ್ ವೇಳೆ ನಮಗೆ ಮಾಡಕ್ ಆಗಿಲ್ಲ ಅಂದ್ರೆ ಒಂದ್ ವರ್ಷದಲ್ಲಿ ಕ್ಲೋಸ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಸಾಲ ಅಂತ ಹಂಗೆ ಉಳಿದ್ ಬಿಡ್ತಲ್ಲ ಸರ್, ಬ್ಯಾಂಕ್ ಸಾಲ ಉಳಿದ್ಬಿಡ್ತದೆ. ಹೌದು, ಹಂಗಾಗಿ ಮಿನಿಮಮ್ 3 ವರ್ಷ ಆಗೋವರೆಗಂತೂ ನಾವು ಅದು ಸಬ್ಸಿಡಿ ಗೌರ್ಮೆಂಟ್ ಇಂದ ರಿಲೀಸ್ ಆಗಲ್ಲ ಸರ್ ಫುಲ್ ಕಂಪ್ಲೀಟ್ ಆಗಿ. ಹಂಗಾಗಿ ಸ್ವಲ್ಪ ಹಿಂದೇಟು ಆಗ್ತಿದ್ದಾರೆ ಸರ್. ಹೇಳಿ, ಇಲ್ಲಿ ಈ ಒಂದು ಯೋಜನೆ ಲಾಭ ಪಡ್ಕೋಬೇಕಾಗಿತ್ತಂದ್ರೆ ಆನ್ಲೈನಲ್ಲೇ ಹೋಗ್ಬೇಕಂತೀರ ಅಥವಾ ಯಾರನ್ನಾದರೂ ಇಲಾಖೆಯವ್ರನ್ನ ಸಂಪರ್ಕ ಮಾಡಲಿಕ್ಕೆ ಏನಾದರೂ ಹೇಳ್ತೀರಾ? ಯಾರನ್ನ ಸಂಪರ್ಕ ಮಾಡ್ಬೋದು, ನಮ್ಮ ತಾಲೂಕಾ ಮಟ್ಟದಲ್ಲಿರ್ಬೋದು, ರೈತ ಬಾಂಧವರು ಅಥವಾ ಇಂಥವ್ ಹೇಳಿದಂಗೆ ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಮಾಡ್ಬೇಕನ್ನೋರು, ಮೇವನ್ನು ಅಭಿವೃದ್ಧಿ ಮಾಡ್ಬೇಕನ್ನೋಂಥವ್ರು? ಈ ಯೋಜನೆ ಬಗ್ಗೆ ಮಾಹಿತಿಗೆ ಸರ್ ತಾಲೂಕು ಎಲ್ಲ ತಾಲೂಕು ಸಾರಿಗೆ ನಿರೀಕ್ಷಕರ ಕಚೇರಿಯಲ್ಲಿ ಹೋಗಿ ಮಾಹಿತಿ ಪಡ್ಕೋಬಹುದು ಸರ್. ಪಶುವೈದ್ಯ ಸೇವಾ ಇಲಾಖೆ, ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಸರ್, ಅಥವಾ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಯಲ್ಲಿ ಹೋಗಿ ಇದು ಮಾಡಿದ್ರು ಮಾಹಿತಿ ಕೇಳಿದ್ರು ಮಾಹಿತಿ ಕೊಡ್ತಾರೆ ಸರ್. ಹೇಗೆ ಒಂದು ಯೋಜನೆ, ಒಳ್ಳೆ ಯೋಜನೆ, ಇದರಲ್ಲಿ ರೈತರು ಭಾಗವಹಿಸಿ ಇದರ ಲಾಭ ಪಡ್ಕೊಳ್ಳಿಕ್ಕೆ ತಾವ ಹೇಳ್ತಾ ಇದ್ದೀರಿ? ಹೌದು ಸರ್, ಒಳ್ಳೆ ಯೋಜನೆ ಇದೆ ಸರ್, ಇದು ಒಳ್ಳೆ ಯೋಜನೆ ಇದೆ, ರೈತರು ಮಾಡಿದರೆ ಚೆನ್ನಾಗಿದೆ ಸರ್, ಇದು ಯೋಜನೆ ಲಾಭ ಪಡ್ಕೋಬೋದು ಸರ್. ಒಳ್ಳೆಯದು ಲಂಕೇಶ್ ಅವರೇ, ಡಾಕ್ಟರ್ ಲಂಕೇಶ್ ಅವರೇ, ಇದುವರೆಗೂ ರಾಷ್ಟ್ರೀಯ ಜಾನುವಾರು ಮಿಷನ್ ಒಂದು ಯೋಜನೆ ಪ್ರಾರಂಭವಾಗಿ ಸುಮಾರು ವರ್ಷ ಆಯಿತು, 2025 ಒಂದು ಯೋಜನೆ ಮುಂದುವರಿತಾ ಇದೆ. ಆನ್ಲೈನಲ್ಲೇ ಅರ್ಜಿಯನ್ನು ನಮ್ಮ ರೈತರು, ಯಾರು ಯುವಕರು, ನಿರುದ್ಯೋಗಿ ಯುವಕರು, ಯಾರಿಗೆ ನೀರಾವರಿ ಅನುಕೂಲತೆ ಇದೆ, ಹೊಲ ಇದೆ ಅಂಥವರೆಲ್ಲ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ರೈತರು ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಹೇಳಿದಂಗೆ ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಂದರೆ ಒಂದು ಆನ್ಲೈನ್ ಪೋರ್ಟಲ್ ವಿಳಾಸ ಇನ್ನೊಮ್ಮೆ ಹೇಳ್ತೀನಿ ನಮ್ಮ ಕೇಳೋಗರಿಗೆ, www.nlm.udyamimitra.in ಅಂತಿದೆ. ಉದ್ಯಮಿ ಮಿತ್ರ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ, UDYAMIMITRA.IN. ಈ ಒಂದು ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಅರ್ಜಿಯನ್ನು ಆನ್ಲೈನಲ್ಲೇ ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ, ಯಾರು ಮಾಡಬೇಕು ಇಷ್ಟ ಇದೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡಬೇಕು ಅಂತಕ್ಕಂಥ ಇಚ್ಛೆ ಉಳ್ಳಂಥವ್ರು, ಇದಕ್ಕೆ ಕೇಂದ್ರ ಸರ್ಕಾರದಿಂದ 50% ಸಬ್ಸಿಡಿ ಇದೆ. ಅಂದರೆ ಬ್ಯಾಂಕಲ್ಲಿ ಸಾಲವನ್ನು ಮಾಡಿಬಿಟ್ಟು ಯೋಜನೆ ಪ್ರಾರಂಭ ಮಾಡಬೇಕಾಗತ್ತೆ. ಎಲ್ಲ ಒಂದು ಪ್ರೊಸೀಜರ್ ಇದಾವೆ, ಒಂದು ಪದ್ಧತಿ ಇದೆ, ಆ ರೂಲ್ಸು ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅದಕ್ಕೆ ಆಸಕ್ತಿ ಇದ್ದಂಥವ್ರು ತಮ್ಮ ಸಮೀಪದಲ್ಲಿರ್ತಕ್ಕಂಥ ಪಶುವೈದ್ಯ ಸೇವಾ ಇಲಾಖೆ ಇರ್ಬೋದು, ಪಶು ಆಸ್ಪತ್ರೆಗಳಿರ್ಬೋದು, ಉಪನಿರ್ದೇಶಕರ ಕಚೇರಿ ಇರ್ಬೋದು, ಸಹಾಯಕ ನಿರ್ದೇಶಕರ ಕಚೇರಿ ತಾಲೂಕಾ ಮಟ್ಟದಲ್ಲಿ ಇರ್ತವೆ, ಅಲ್ಲಿ ಭೇಟಿಯಾಗಿ ರೈತರು ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿ ಒಂದು ಯೋಜನೆ ಲಾಭವನ್ನು ಪಡ್ಕೊಂಡು ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಲಿ, ಜೊತೆಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತವೆ. ಅವರು 3-4 ಜನ ಮಂದಿಗೆ ಉದ್ಯೋಗವನ್ನು ಕೊಡ್ಬೋದು, ಜೊತೆಗೆ ಒಳ್ಳೆಯ ಒಂದು ಹಾಲು, ಗುಣಮಟ್ಟದ ಹಾಲು, ಗುಣಮಟ್ಟದ ಮಾಂಸ, ಉಣ್ಣೆ ಇವೆಲ್ಲ ಸಿಗಲಿಕ್ಕೆ ಅನುಕೂಲಗಳಾಗ್ತವೆ. ಆದ್ದರಿಂದ ರೈತರು ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ಬಂದು ಯೋಜನೆಯಲ್ಲಿ ಲಾಭವನ್ನು ಪಡ್ಕೋಬೇಕಂತ ಹೇಳ್ತಾ, ಒಳ್ಳೆಯದು ಲಂಕೇಶ್ ಅವರು ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತರಿಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ, ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಪಿ ಲಂಕೇಶ್ ಅವರು, ರಾಯಚೂರಿನ ಪಶು ವೈದ್ಯಾಧಿಕಾರಿಗಳು. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ನಾಳೆ ಅಂದರೆ ದಿನಾಂಕ 1/5/2022 ಹವಾಮಾನ ವರದಿ ಈ ರೀತಿಯಾಗಿದೆ. ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 41°C, ಕನಿಷ್ಠ ಉಷ್ಣಾಂಶ 28°C. ಇನ್ನು ಗರಿಷ್ಠ ಆರ್ದ್ರತೆ ಪ್ರಮಾಣ ಪ್ರತಿಶತ 58 ಇರಲಿದೆ. ಕನಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 40 ಇರಲಿದೆ. ಇನ್ನು ಗಾಳಿಯ ವೇಗ ಸರಾಸರಿ 1 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇದುವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ನಾಳೆ ಅಂದರೆ ದಿನಾಂಕ 1/5/2022 ಹವಾಮಾನ ವರದಿಯನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕ್ವಿಂಟಲ್ ಕನಿಷ್ಠ 2,000 ಗರಿಷ್ಠ 2,300 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಒಣ ಮೆಣಸಿನಕಾಯಿ ಸ್ಥಳೀಯ ಕ್ವಿಂಟಲ್ ಕನಿಷ್ಠ 9,500, ಕನಿಷ್ಠ ಮತ್ತು ಗರಿಷ್ಠ 9,500 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1,650-1,850 ರೂಪಾಯಿಗಳು. ಇನ್ನು ಭತ್ತ ಹಳೆ ಸೋನ ಮಸೂರಿ 2,200 ರಿಂದ 2,780 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗೂರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಮುಂದುವರಿದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನು. ಅಕ್ಕಯ್ಯ ವಟೆ ಭೇಕ್ಷ ಬೇಡುವದಕ ಅಮಯ ರೂಪ ತೋರ ನವತೋಕ ಬಂಧನ ಭೇಕ್ಷ ಅಮಯ ರೂಪ ತೋರ ನವತೋಕ ಬಂಧನ ಭೇಕ್ಷ ಅಮಯ ರೂಪ ತೋರ ನವತೋಕ ಮಯ ರೂಪ ತೋರನ ಕವತೋಕ ಬಂಧನ ಭೇಕ್ಷಕ ಪತಿ ಮರೋ ಸೌಭಾಗ್ಯವಂತೆ ಬಂದಾಳ ಬಾಗಿಲಕ ಅಸಾಧರು ಬಂದೇರೆಯಾತಕ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೊಸವಾಗಿ ಬಾಳ ಕಸಿ ಬಿಸಿಯಾಗಿ ನಿಶಸಿ ಮುಖ್ಯ ತಿಳಿಯೋ ಮನಕ ಅಪಸವ ಪಕ್ಷ ಅದರ ಕೆಡಕ ಅಮೌಸ ಬೇಕು ನನ್ನ ಊಟಕ ಜೀವನಂದರಿ ಅತೈತ್ರಿ ಅದಕ ಮೌಸ ಬೇಕು ನನ್ನ ಊಟಕ ಜೀವನಂದರೆಯತೈತ್ರೇಯದಕ ಮೌಸ ಬೇಕು ನನ್ನ ಓಟಕ ಜೀವನಂದರೆಯತೈತ್ರೇಯದಕ ಮೌಸ ಬೇಕು ನನ್ನ ಓಟಕ ಜೀವನಂದರೆಯತೈತ್ರೇಯದಕ ಹೇಳಿದಾಳೆ ನುಡಿದಾಳು ಕಡಿತನಕ ಆಡಿಗಡಿಗ ಚಾಳಣಿ ನಲಕ ಆಯಿಡದ ತರಿ ಜಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಜಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಜಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಜಳ ಮೀಣ ನಾಲ್ಕ ಭಾವನ ಓಟಕ್ಕ ಹರಕ್ಕೆ ಸುಲಿದ ತಕ ತಿನ್ನವ ಮಾಡಿ ಉಪಕಾರ ಚಳದಕ ಆಬೇಕಾದಷ್ಟು ಮಸಾಲೆ ನಾಜೋಕ ಆ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಅಡಗೆ ಮಾಡರೆ ಕಡಕ ಭಾವನ ಓಟಕ ದೇವರ ಮನೆಯಲ್ಲಿ ಭಾವನ ಕರೆದು ನೀಡಲ್ರೆ ಉಣಲಕ ಅಭಾವ ಅಂತನ ಎದು ಯಾರಿಗೆ ಬೇಕ ಆ ಕೇವಲ ಮಗನ ಮಾಂಸ ಬೇಕ ಜೀವನಾಂದರೆಯ ತೈತ್ರೇಯದ ಕೇವಲ ಮಗನ ಮಾಂಸ ಬೇಕ ಜೀವನಾಂದರೆಯ ತೈತ್ರೇಯದ ಕೇವಲ ಮಗನ ಮಾಂಸ ಬೇಕ ಜೀವನ